ಕಡ್ಲರ ತುಳಸಿ ಮೋಹನ್ ಅವರು ಇದ್ದಾರೆ. ಅವರ ಕೃಷಿ ಅನುಭವಗಳನ್ನು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ತುಳಸಿ ಅವರೇ. ನಮಸ್ತೆ ಸರ್. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದ ಸರ್. ಈಗ ತಾವು ಎಷ್ಟು ವರ್ಷದಿಂದ ಈ ಕೃಷಿಯಲ್ಲಿ ತೊಡಗಿದ್ದೀರಾ? ನಾನು 21 ವರ್ಷದಿಂದ ಕೃಷಿಯಲ್ಲಿ ತೊಡಗಿಕೊಂಡಿದ್ದೇನೆ ಸರ್. ಆದರೆ ಸಂಪೂರ್ಣವಾಗಿ 4.5 ವರ್ಷದಿಂದ ತೊಡಗಿಸ್ಕೊಂಡಿದ್ದೇನೆ ಸರ್. ಅಂದರೆ 4.5 ವರ್ಷದ ಹಿಂದೆ ನನ್ನ ಪತಿಯವರು ಅಕಾಲಿಕ ಮರಣಕ್ಕೆ ಒಳಗಾದರು. ಅದರ ನಂತರ ಸಂಪೂರ್ಣ ಜವಾಬ್ದಾರಿ ನನ್ನ ತಲೆ ಮೇಲೆ ಬಿತ್ತು. ಹಾಗಾಗಿ 4.5 ವರ್ಷದಿಂದ ಅಂತ ಹೇಳ್ತೇನೆ, ಇಲ್ಲಾಂದ್ರೆ ಅವ್ರನ್ನ ಹಿಂಬಾಲಿಸ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ಅವ್ರಿಗೆ ಸಹಕಾರ ಕೊಡ್ತಾ ಇದ್ದೀರಾ? ಹೌದು ಸರ್, ಹೌದು. ಕೃಷಿ ಬಗ್ಗೆ ಎಲ್ಲ ತಮಗೆ ಗೊತ್ತಿತ್ತು? ನನಗೆ ಮದುವೆಗೆ ಮೊದಲು ಏನು ಅನುಭವ ಇರಲಿಲ್ಲ ಸರ್. ಮದುವೆ ಆದ ನಂತರ ನಾನು ಪತಿಯವ್ರ ಜೊತೆ ಸೇರ್ಕೊಂಡು ಕೃಷಿ ಅನುಭವಗಳನ್ನ ಹಂಚಿಕೊಂಡೆ ಸರ್. ಅಂದ್ರೆ ತವರು ಮನೆಯಲ್ಲಿ ಅಲ್ಲಿ ಕೃಷಿ ಮಾಡ್ತಾ ಇರಲ್ವ? ಮಾಡ್ತಿದ್ರು ಸರ್, ಆದ್ರೆ ಆಗ ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತಿದ್ವಿ, ಮತ್ತೆ ಅಲ್ಲಿ ಅಂದ್ರೆ ನಮ್ಮ ಪೋಷಕರು ಹೆಚ್ಚಾಗಿ ತೋಟದ ಕಡೆ ಕರ್ಕೊಂಡು ಹೋಗ್ತಿದ್ದಿಲ್ಲ, ಗದ್ದೆಗೆ ಇಳಿಯಕ್ಕೆ ಬಿಡ್ತಾ ಇತ್ತಿಲ್ಲ ಆಗ, ಹಾಗೆ ಇದೆ ಸರ್. ವಿವಾಹ ಆದ್ಮೇಲೆ ಮನೆಯವರ ಜೊತೆ ಸೇರಿ ಕೃಷಿಯಲ್ಲಿ ತೊಡಗಿಕೊಂಡೆ. ಹೌದು ಸರ್. ಆ ಒಂದು ಅನುಭವನೇ ಈಗ ನಿಮ್ಮ ಕೈ ಹಿಡಿದಿದೆ? ನಿಜ ಸರ್, ಖಂಡಿತ. ಯಾವ ಬೆಳೆಗಳನ್ನು ಬೆಳೀತೀರಾ ತುಳಸಿ ಅವರೇ? ಮುಖ್ಯವಾಗಿ ನಮಗೆ ಕಾಫಿ ಬೆಳೆ ಸರ್, ರೋಬಸ್ಟಾ ಇದೆ, ಮಧ್ಯದಲ್ಲಿ ಅರಬಿಕಾ ಕೂಡ ಇದೆ ಸರ್. ಅದು ಅಕ್ಟೋಬರ್ ನವೆಂಬರ್ ಟೈಮ್ ಅಲ್ಲಿ ನಿಜವಾಗ್ಲೂ ಕೃಷಿಕರಿಗೆ ಕಷ್ಟದ ಸಮಯ ಅಂತ ಹೇಳ್ಬಹುದು. ಆ ಸಂದರ್ಭದಲ್ಲಿ ನಮ್ಗೆ ಅದು ಸಹಕಾರ ಕೊಡ್ತದೆ ಅಂತ ಹೇಳ್ತೇನೆ ಸರ್. ಮಧ್ಯೆ ಕರಿಮೆಣಸು ಇದೆ ಸರ್, ಸಿಲ್ವರ್ ಹೂಕ್ಸ್ ಇದೆ ತುಂಬಾ ತೋಟದಲ್ಲಿ, ಕಾಡು ಜತಿಯ ಮರಗಳು ಇದೆ, ಮತ್ತೆ ಪಾಣುಬಳ ಹಾಕೊಂಡಿದೀವಿ, ಇದರಲ್ಲೆಲ್ಲ ಕರಿಮೆಣಸು ಬೆಳೆಸ್ಕೊಂಡಿದ್ದೇವೆ ಸರ್. ಅಡಿಕೆ ಕೂಡ ಇದೆ, ಸ್ವಲ್ಪ ಮಟ್ಟಿಗೆ ಖರ್ಚಿಗೆ ಆಗುತ್ತೆ. ಡಿಸೆಂಬರ್ ಟೈಮ್ ಅಲ್ಲಿ ಅಡಿಕೆ ನಮ್ಗೆ ಸಹಾಯ ಮಾಡ್ತದೆ. ಖರ್ಚಿಗೆ ಅಂತ ಏಲಕ್ಕಿ ಹಾಕೊಂಡಿದ್ದೇವೆ. ಹಣ್ಣಿನ ಮರಗಳಿದೆ ಸರ್, ಹಣ್ಣಿನ ಮರಗಳು ಅಂತ ಹೇಳಿದ್ರೆ ಸಪೋಟ, ದಾಳಿಂಬೆ ಇದೆ, ಬಟರ್ಫ್ರೂಟ್ ಇದೆ, ಲಕೋಟೆ ಹಣ್ಣು ಅಂತ ಅದು ಒಂದು ಇದೆ, ಮಾರಾಟಕ್ಕಿಲ್ಲ ಅದು, ಹಾಗೆ ಹವ್ಯಾಸಕ್ಕೆ ಅಂತ ಹಾಕೊಂಡಿದ್ದೇವೆ. ಸ್ಟಾರ್ ಆಪಲ್ ಇದೆ, ಹಲಸು ಇದೆ, ಹಲಸಲ್ಲಿ 2-3 ವಿಧ ಒಂದು ಹಲಸು ಇದೆ ಸರ್. ಅದು ಗಮ್ಲೆಸ್ ಅಂತ ಒಂದು, ಅದು ಕೂಡ ತುಂಬಾ ಚೆನ್ನಾಗಿದೆ. ಜೇನು ಹಲಸು ಅಂತ ಇದೆ, ಬಕ್ಕೆ ಇದೆ. ಆಮೇಲೆ ಬಾಳೆಯಲ್ಲಿ ತುಂಬಾ ವೆರೈಟಿ ಬಾಳೆಗಳಿದೆ ಸರ್. ಮಾಮೂಲಿಯಾಗಿ ನಮ್ಮ ಕೊಡಗಲ್ಲಿ ಕಂಡು ಬರೋದು ಗಾಳಿಬಾಳೆ ಮತ್ತೆ ಕದೋಳಿ ಹೂ ಬಾಳೆ ಅಂತೇಳಿ. ನಮ್ಮಲ್ಲಿ ಪಚ್ಚೆ ಬಾಳೆ ಇದೆ, ಕರ್ಪೂರ ಬಾಳೆ ಇದೆ, ಚಂದ್ರ ಬಾಳೆ ಇದೆ, ಯಾಲಕ್ಕಿ ಬಾಳೆ ಇದೆ, ಮೈಸೂರು ಕದೋಳಿ ಅಂತ ಅದೊಂದು ವೆರೈಟಿ ಇದೆ, ಭಾಸ್ಕರ ಬಾಳೆ ಅಂತೇಳಿ ಅದು ಒಂದು ವಿಭಿನ್ನ ವೆರೈಟಿ ಸರ್. ಅದು ಪಚ್ಚೆ ಬಾಳೆ ತರ ನೋಡ್ಲಿಕ್ಕೆ ಹಣ್ಣು ಹಾಗೆ ಕಾಣಿಸ್ತದೆ, ಆದ್ರೆ ಅದು ಮರ ಬಹಳ ದೊಡ್ಡ ಗಾತ್ರದಲ್ಲಿ ಬರ್ತದೆ ಸರ್. ಗೊನೆ ಕೂಡ ಒಂದು 70 ಕೆಜಿ ಮೇಲೆನೆ ಬರ್ತದೆ, ಭಾರಿ ಗಾತ್ರ ಸರ್. ಲೇಡೀಸ್ ಫಿಂಗರ್ ಅಂತ ಒಂದು ಇದೆ, ಚೈನಾ ಬಾಳೆ ಅಂತ ಹೇಳ್ತಾರೆ, ಅದೊಂದು ವೆರೈಟಿ. ರಸಬಾಳೆ ಇದೆ, ಸಾರು ಬಾಳೆ ಕೂಡ ಇದೆ ಸರ್. ವೈವಿಧ್ಯಮಯವಾದ ತಳಿಗಳನ್ನು ಹೌದು ಹೌದು. ಅದು ನನ್ನ ಪತಿಯವರು ಇದ್ದಾಗ ಅವ್ರಿಗೂ ಅಷ್ಟೇ, ಎಲ್ಲಿ ಕಂಡ್ರು ಹಣ್ಣು ಯಾರಾದ್ರೂ ಕೊಟ್ರೆ ಅದ್ರದ್ದೊಂದು ಗಿಡ ಕೊಡಿ ಅಂತ ಕೇಳೋರು. ಹಾಗೆ ಗೆಡ್ಡೆ ತಂದು ಇಟ್ಕೊಂಡು ಸಂಗ್ರಹ ಮಾಡಿದ್ರು, ನಾನು ಅದನ್ನ ಪೋಷಣೆ ಮಾಡ್ಕೊಂಡು ಬರ್ತಾ ಇದ್ದೇನೆ ಸರ್. ಕೃಷಿ ಉಪಕಸಬುಗಳನ್ನು ಮಾಡ್ತಾ ಇದ್ದಾರೆ? ಹೌದು ಸರ್, ಕೃಷಿ ಉಪಕಸಬು ಅಂತ ಹೇಳಿದ್ರೆ ಹೈನುಗಾರಿಕೆ ಮಾಡ್ತೇನೆ, ಹಂದಿ ಸಾಕಣೆ ಇದೆ. ಹಂದಿ ಅಂದ್ರೆ ತುಂಬಾ ಸಾಕೋದಿಲ್ಲ, ವರ್ಷಕ್ಕೊಂದು ಅಂತ ಅಂದ್ರೆ, ನಾನು ಅದಕ್ಕಾಗಿ ಬೇರೆ ಏನು ತಂದು ಹಾಕಿ ಸಾಕೋದಿಲ್ಲ, ಅದಕ್ಕೆ ಅಂತ ವೆಚ್ಚ ಮಾಡ್ತಾ ಇಲ್ಲ. ಮನೇಲಿ ಏನು ಉಳಿದಿರುತ್ತೆ ಅದನ್ನ ಅಂದ್ರೆ, ಹೌದು ಸರ್, ಅಂದ್ರೆ ವೇಸ್ಟ್ ಆಗೋದನ್ನ ಆಹಾರ ಪದಾರ್ಥಗಳನ್ನ ಹಂದಿಗೆ ಹಾಕಿ ಸಾಕ್ತೇನೆ. ಹೈನುಗಾರಿಕೆಗೆ 2 ಜರ್ಸಿ ಹಸುಗಳಿವೆ ಸರ್. ಹಾಲು ಕರಿತೇನೆ, ಹಾಲು ಅಕ್ಕಪಕ್ಕದಲ್ಲಿ ಕೊಡುತ್ತೇನೆ, ಆಮೇಲೆ ತುಪ್ಪ ಮಾರಾಟ ಮಾಡ್ತೇನೆ. ಹಸುವನ್ನ ಏನ್ ಸಾಕ್ಬೇಕು ಅದು ಆ ಹಸುವಿನ ಹಾಲಲ್ಲೇ ಬರ್ಬೇಕು, ಆ ತರ ಸರ್. ನನ್ನಿಂದ ಹಾಕಿ ಏನ್ ಮಾಡ್ಲಿಕ್ಕಿಲ್ಲ, ಆದ್ರೆ ನಿಮ್ಮ ಕುಟುಂಬಕ್ಕೂ ಹಾಲು? ಖಂಡಿತ ಸರ್, ಖಂಡಿತ ಸರ್. ಮತ್ತೆ ನಮಗೆ ಸಗಣಿ ಗಂಜಾಳ ಇದೆಲ್ಲ ಉಪಯೋಗಕ್ಕೆ ಬರ್ತದಲ್ಲ, ಹಾಗಾಗಿ ಹಸುವಿನಿಂದ ನಮಗೆ ಏನು ನಷ್ಟ ಇಲ್ಲ ಸರ್. ಪ್ರತಿ ಮನೇಲಿ ಹಸು ಇರಬೇಕು ಅಂತ ನಾನು ಹೇಳ್ತೇನೆ. ಮತ್ತೆ ಭತ್ತದ ಕೃಷಿ ಇದೆ, ಭತ್ತ ನಾನು ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜ ತಕೊಂಡು, ಈ 2 ವರ್ಷ ಆಯ್ತು ಸರ್, ನಾನು RNR ತಳಿ ಹಾಕಿದ್ದೇನೆ. RNR ಒಳ್ಳೆ ಇಳುವರಿಯೂ ಕೊಡ್ತದೆ, ಮತ್ತೆ ಹುಲ್ಲು ಕೂಡ ಮಧ್ಯಮ ಗಾತ್ರ ಸರ್, ತುಂಬಾ ಎತ್ತರನೂ ಅಲ್ಲ, ಗಿಡ್ಡವೂ ಅಲ್ಲ, ಕೆಲಸಕ್ಕೆ ಅನುಕೂಲ ಇದೆ. ಆಮೇಲೆ ಭತ್ತ ಕೂಡ ಊಟಕ್ಕೂ ತುಂಬಾ ಚೆನ್ನಾಗಿದೆ ಸರ್, ಒಳ್ಳೆ ಇಳುವರಿ ಸಣ್ಣ ಭತ್ತ. ಕೃಷಿ ಹೊಂಡಗಳು ಎಲ್ಲ ಇದ್ದೇ ಇರ್ತವೆ? ಹೌದು ಸರ್, ಕೆರೆ ಇದೆ, ಗದ್ದೆಯಲ್ಲೊಂದು ಕೆರೆ ಮಾಡ್ಕೊಂಡಿದ್ದೇನೆ, ಹವ್ಯಾಸಕ್ಕಿಂತ ಮೀನು ಕೂಡ ಸಾಕ್ತಾ ಇದ್ದೇನೆ ಸರ್. ಸ್ವಂತ ಬಳಕೆಗೆ? ಹೌದು ಹೌದು ಸರ್, ಮುಂದಕ್ಕೆ ಅದನ್ನ ವಾಣಿಜ್ಯೋದ್ಯಮ ಮಾಡ್ಬೇಕು ಅಂತ ಮನಸ್ಸಲ್ಲಿ ಇದೆ. ಕೆರೆ ದೊಡ್ಡದಾಗಿದೆ? ಕೆರೆ ದೊಡ್ಡದಿದೆ ಸರ್. ಮತ್ತೆ ತೋಟಕ್ಕಿರುವ ನೀರು ಕೂಡ ಕೆರೆಯಿಂದನೇ ಬಳಸ್ಕೊಳ್ತೇನೆ, ಮೋಟರ್ ಇದೆ, ಡೀಸೆಲ್ ಪಂಪ್ ಸೆಟ್ ಇದೆ, ಹಾಗಾಗಿ ಅದರಿಂದ ನಾವು ನೀರನ್ನು ಹಾಯಿಸ್ಕೊಳ್ತೇವೆ. ಅಂದ್ರೆ ಒಟ್ಟಾರೆ ನಿಮ್ದು ಮಳೆ ಆಧಾರಿತ ಕೃಷಿನೇ ಅಂತ? ಹೌದು ಸರ್, ಮಳೆ ಆಧಾರಿತ ಕೃಷಿ, ಹೆಚ್ಚಾದ ನೀರನ್ನ ಕೆರೆಯಲ್ಲಿ ಸಂಗ್ರಹಿಸುತ್ತೆ. ಹೌದು ಸರ್, ಹೌದು. ಮುಖ್ಯವಾಗಿ ಕಾಫಿನಲ್ಲಿ ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ ಒಳ್ಳೆ ಇಳುವರಿ ಪಡಿಬೇಕಾದ್ರೆ? ಕಾಫಿಯಲ್ಲಿ ಅಂದ್ರೆ ನಾವು ಸಮಯಕ್ಕೆ ಅನುಸಾರವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಇವಾಗ ಬೇಸಿಗೆಯಲ್ಲಿ ಮೊದಲಿಗೆ ನಾವು ಮರದ ನೆರಳನ್ನು ತೆಗಿಬೇಕಾಗ್ತದೆ, ಅಂದ್ರೆ ತುಂಬಾ ಬೇಗ ತೆಗಿಬಾರ್ದು, ಸ್ವಲ್ಪ ಒಂದೆರಡು ಮಳೆ ಬಿದ್ದ ನಂತರ ನಾವು ಮರದ ನೆರಳು ತೆಗಿಬೇಕಾಗ್ತದೆ. ಮುಂಗಾರಿಗೆ ಸಮೀಪ ಬಂದಾಗ ಹೌದು, ಅಂದ್ರೆ ಒಂದು 40 ಅಡಿಯಿಂದ ಕೆಳಗೆ ನಾವು ಮರಗಳ ನೆರಳು ಇಟ್ಕೊಂಡ್ರೆ ಅದು ಒಳ್ಳೇದಾಗೋದಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಕರಿಮೆಣಸು ಕೂಡ ಇರ್ತದಲ್ಲ, ಕರಿಮೆಣಸುಗೂ ತುಂಬಾ ನೆರಳು ಕಡಿಮೆ ಆದಷ್ಟು ಅದು ಬಳ್ಳಿ ಸಾಯ್ತದೆ. ಕಾಫಿಗೆ ತುಂಬಾ ನೆರಳು ಜಾಸ್ತಿ ನೆರಳಾದ್ರೆ ಕಾಫಿ ಇಳುವರಿ ಕಡಿಮೆ ಆಗ್ತದೆ ಸರ್. ಎವರೇಜ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಕಾಫಿಯಲ್ಲೂ ಕೂಡ ಅಷ್ಟೇ, ಕುಯಿಲಾದ ತಕ್ಷಣ ನಾವು ಕಾಫಿ ಗಿಡದ ಕಪಾತ್ ಮಾಡ್ಬೇಕಾಗ್ತದೆ, ಅಂದ್ರೆ ಹಳೆ ರೆಕ್ಕೆಗಳನ್ನ ತೆಗಿಬೇಕಾಗ್ತದೆ, ಹೊಸ ಚಿಗುರು ಬಿಡಬೇಕಾಗ್ತದೆ ಸರ್. ಅದಾದ ನಂತರ ಮಳೆ ಬಂದ ತಕ್ಷಣ ನಾವು ಅದರ ಬುಡವನ್ನ ಬಿಡಿಸ್ಬೇಕು. ಬುಡ ಬಿಡಿಸೋದು ಅಂತ ಹೇಳಿದ್ರೆ ತರಗೆಲೆಗಳನ್ನೆಲ್ಲ ಸ್ವಚ್ಛಗೊಳಿಸಿ ನಾವು ಗೊಬ್ಬರ ಹಾಕ್ಲಿಕ್ಕೆ ಅಣಿ ಮಾಡ್ಕೊಳ್ಬೇಕಾಗ್ತದೆ. ಸಗಣಿ ಗೊಬ್ಬರ ಕೊಡೋದು ಒಳ್ಳೇದು ಸರ್, ಸಾವಯವ ಗೊಬ್ಬರ ಬೇಕಾಗ್ತದೆ. ಕಾಂಪೋಸ್ಟ್ ಗೊಬ್ಬರ ಹಾಕುತ್ತೇನೆ ಸರ್, ಕರಿಮೆಣಸಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಕಂಪನಿ ಗೊಬ್ಬರ ಹಾಕೋದಿಲ್ಲ ಸರ್, ಸಾವಯವ ಗೊಬ್ಬರನೇ ಹಾಕ್ತೇನೆ. ಪರವಾಗಿಲ್ಲ, ಒಳ್ಳೆ ಇಳುವರಿ ಕೊಡ್ತಾ ಇದೆ, ಚೆನ್ನಾಗಿದೆ ಸರ್. ಮತ್ತೆ ಹೂ ಬರುವಂತ ಸಮಯದಲ್ಲಿ ಮಳೆ ಬೇಕಾಗುತ್ತೆ, ಮಳೆ ಬೇಕಾಗ್ತದೆ ಸರ್. ಮಳೆ ಇಲ್ಲ ಅಂದ್ರೆ ನಾವು ಇದೆ ಕೆರೆಯಿಂದ ನೀರು ಹಾಯಿಸ್ಕೊಳ್ಳೋದು ಮಾಡ್ತೇವೆ ಸರ್. ನಾವು ಗಿಡಗಳಿಗೆ ನೀರು ಹಾಯಿಸಿದ್ರು ಬರುತ್ತೆ ಹೂ? ಹೌದು ಸರ್, ಖಂಡಿತ. ಕೆಲವರು ಈ ಸ್ಪ್ರಿಂಕ್ಲರ್ ಮಾಡಬೇಕು ಅಂತಾರಲ್ಲ? ಇಲ್ಲ ಸರ್, ಸ್ಪ್ರಿಂಕ್ಲರ್ ಆಗ್ಲೇಬೇಕು ಅಂತಿಲ್ಲ, ಸರಿಯಾದ ಸಮಯಕ್ಕೆ ಮಳೆ ಬಂದ್ರೆ ಏನು ಅಡ್ಡಿ ಇಲ್ಲ, ಸ್ಪ್ರಿಂಕ್ಲರ್ ಆಗ್ಬೇಕು ಅಂತಿಲ್ಲ. ಆದ್ರೆ ಹೂ ಬಂದು ಒಂದು ತಿಂಗಳೊಳಗಾದ್ರೂ ನಮಗೆ ಮತ್ತೆ ನೀರು ಬೇಕಾಗ್ತದೆ, ಹಾಗೆ ಮಳೆ ಬರದೇ ಇದ್ದ ಪಕ್ಷದಲ್ಲಿ ನಾವು ನೀರು ಹಾಯಿಸಬೇಕಾಗ್ತದೆ ಸರ್. ವಿಪರೀತ ಮಳೆ ಆದ್ರೂ ಕಷ್ಟ. ಇನ್ನು ಗೊಬ್ಬರ ಹಾಕಿ ಆದ್ಮೇಲೆ ಚಿಗುರು ಬರ್ತದೆ, ಕಂಬ ಚಿಗುರು ಅಂತ ಹೇಳ್ತಾರೆ, ಆ ಚಿಗುರು ತೆಗಿಬೇಕಾಗ್ತದೆ. ಅದಾದ್ಮೇಲೆ ರೆಕ್ಕೆಯಿಂದ ಒಳಗೆ ಎದೆ ಮುಚ್ಚಿಕೊಂಡು ಬರುವಂತ ರೆಕ್ಕೆ ಬರ್ತದೆ ಚಿಗುರು, ಆ ಹುಡಿ ಚಿಗುರನ್ನೆಲ್ಲ ತೆಗಿಬೇಕಾಗ್ತದೆ. ಇದಿಷ್ಟು ಮಾಡಿದ್ರೆ ಮತ್ತೆ ಕಾಫಿಯಲ್ಲಿ ಅಂತ ದೊಡ್ಡ ಕೆಲಸ ಏನು ಕಾಣೋದಿಲ್ಲ ಸರ್. ಗೊಬ್ಬರ ಎರಡು ಸರ್ತಿ ಹಾಕಿದ್ರೆ ಒಳ್ಳೇದು. ಇವಾಗ ಒಂದ್ಸತಿ ಮುಂಗಾರಿನ ಸಮೀಪದಲ್ಲಿ ಒಮ್ಮೆ ಹಾಕಿದ್ರೆ ಆಮೇಲೆ ವಿಪರೀತ ಮಳೆಯಾಗಿ ಎಲೆಗಳು ಕೊಳ್ತು ಬೀಳುವ ಸಂದರ್ಭದಲ್ಲಿ ಎಕರೆಗೆ ಒಂದು ಚೀಲದಷ್ಟು ಯೂರಿಯಾ ಹಾಕೋದು ಒಳ್ಳೇದು ಸರ್. ಸ್ವಲ್ಪ ಎಲ್ಲ ಬೆಳೆಸಿಕೊಂಡಿರ್ತವೆ. ಹೌದು ಸರ್, ಹೌದು, ಯೂರಿಯಾ ಕೊಟ್ಟರೆ ಸ್ವಲ್ಪ ಹಸಿರಾಗುತ್ತೆ. ಹೌದು, ಮತ್ತೆ ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಅಂತ, ಎಲೆಗಳು ಉದುರೋದು ಕಾಫಿ ಉದುರೋದು ಕೂಡ ಕಡಿಮೆ ಆಗ್ತದೆ. ಮಳೆ ಸ್ವಲ್ಪ ಕಡಿಮೆ ಆದ್ಮೇಲೆ, ಹೌದು, ಆಗಸ್ಟ್ ನಂತರ, ಹೌದು ಸರ್, ಆಗಸ್ಟ್ ಅವಾಗ ಒಂದ್ಸರಿ ಯೂರಿಯಾ ಗೊಬ್ಬರ ಹಾಕೋದು ಒಳ್ಳೇದು. ಅದಾದ ನಂತರ ಅಕ್ಟೋಬರ್ ಅಲ್ಲಿ ಮಾಮೂಲಿ ಕಂಪನಿ ಗೊಬ್ಬರ ಹಾಕಬಹುದು. ಸಾಧಾರಣವಾಗಿ ಯಾವಾಗ ಕಾಫಿಯನ್ನ ಕೊಯ್ಲು ಮಾಡ್ಕೊಳ್ತಾರೆ? ಕಾಫಿ ಕೊಯ್ಲು ಜನವರಿಯಲ್ಲಿ ಸರ್. ರೋಬಸ್ಟಾ ಜಾಸ್ತಿ? ಹೌದು ಸರ್, ಹೌದು, ನಮ್ಮ ಕಡೆ ಜನವರಿ ಫಸ್ಟ್ ವೀಕ್ ಆದ್ಮೇಲೆ ಕಾಫಿ ಕೊಯ್ಲಿಕ್ಕೆ ಬರೋದು. ಅರಬಿಕಾ ಸ್ವಲ್ಪ ಮುಂಚೆನೆ ಬರುತ್ತೆ, ಅರಬಿಕಾ ನವೆಂಬರ್ ಲಾಸ್ಟ್ ಗೆಲ್ಲ ಬಂದ್ಬಿಡ್ತದೆ ಸರ್. ಅದು ಈಗ ಮಳೆ ಸ್ವಲ್ಪ ಆಚೆಚೆ ಆಗ್ತದಲ್ಲ, ಹಾಗಾಗಿ ಮೊದಲೆಲ್ಲ ಅಕ್ಟೋಬರ್ ಲಾಸ್ಟ್ ಗೆಲ್ಲ ಅರಬಿಕಾ ಬರ್ತದೆ. ಅಂದ್ರೆ ನೀವು ಒಣಗಿಸಿ ಮಾರಾಟ ಮಾಡ್ತೀರಾ? ಇಲ್ಲ ಇಲ್ಲ, ಒಣಗಿಸಿ ಚೆರಿ ಮಾರಾಟ ಮಾಡ್ತಾರೆ. ಸಾಧಾರಣವಾಗಿ ಖಾಸಗಿಯವರಿಗೆ ಕೊಡ್ತಾ ಇದಾರೆ? ಹೌದು ಸರ್, ಖಾಸಗಿಯವರು ಮಿಲ್ಗೆ ಕೊಟ್ಟು ಬಿಡ್ತೇವೆ. ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಪರವಾಗಿಲ್ಲ ಅನ್ಸುತ್ತ ಕಾಫಿ ಕೃಷಿ? ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ತುಂಬಾ ಲಾಭ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸರ್. ಕಾಫಿ ನಾವೇ ಕೆಲಸ ಮಾಡಿದ್ರೆ ನಮಗೆ ಉಳಿಯುತ್ತದೆ. ನಾವೆಲ್ಲ ಹೊರಗಿನಿಂದ ಜನ ಕರ್ಕೊಬಂದು ಕೆಲಸ ಮಾಡಿದ್ರೆ ನಮಗೆ ಅದು ಅಲ್ಲಿಂದ ಅಲ್ಲಿಗೆ ಆಗ್ತದೆ. ಅದಕ್ಕೇನೆ ನಾವು ಮಿಶ್ರ ಬೆಳೆ ಬೆಳಿಬೇಕು ಅಂತ ಹೇಳ್ತೇನೆ ಸರ್. ಮಿಶ್ರ ಬೆಳೆ ಅಂದ್ರೆ ಈಗ ನಾವು ಕಾಫಿಗೆ ಎಷ್ಟು ಕೆಲಸ ಮಾಡ್ತೇವೆ, ಕರಿಮೆಣಸಿಗೆ ಕೆಲಸ ಏನೂ ಇರೋದಿಲ್ಲ ಸರ್. ಅದರಿಂದ ನಮಗೆ ಅದು ಲಾಭದಾಯಕ, ಪೋಷಕಾಂಶಗಳನ್ನು ಕೊಡೋದು ಮುಖ್ಯವಾದ ಕೆಲಸ ಅಂತ ಹೇಳಬಹುದು. ಹೌದು, ಕಾಫಿನಲ್ಲಿ ಏನು ಸಮಸ್ಯೆಗಳು ಕಂಡು ಬರೋಲ್ಲ? ಕೀಟ ರೋಗ ಇಂಥದ್ದೆಲ್ಲ ಇಲ್ಲ ಸರ್, ನಮ್ಮ ಕಡೆ ಆ ಥರ ಕೀಟ ರೋಗ ಏನು ಕಾಣೋದಿಲ್ಲ, ಕಾಫಿಗೇನಿಲ್ಲ. ಅದು ಕರಿಮೆಣಸಿಗೆ ಮಾತ್ರ ಸ್ವಲ್ಪ ರೋಗದ ಸಮಸ್ಯೆ. ಹೌದು ಹೌದು ಸರ್. ಎಷ್ಟು ಬಳ್ಳಿಗಳಿದಾವೆ ಕರಿಮೆಣಸುಗಳು? 400 ಬಳ್ಳಿ ಇದೆ ಸರ್. ತುಂಬಾ ಬಳ್ಳಿಗಳು ಹೋಯ್ತು ಕೊಳೆ ರೋಗ ಬಂದು. ಮಳೆ ಜಾಸ್ತಿ ಆದಾಗ? ಮಳೆ ಜಾಸ್ತಿ ಆದಾಗ ಅಂದ್ರೆ ನೆರಳಿನ ಮರಗಳಿಗೆ ಹಬ್ಬಿಸಿರ್ತಾರ? ಹೇಗೆ ಅದು? ಸಿಲ್ವರೋಕ್ಸಿಗೆ ಮತ್ತೆ ಪಾಣಬಳ ಕಾಡು ಜಾತಿಯ ಮರಗಳಿಗೂ ಸಹ ಹಬ್ಬಿಸ್ತೇವೆ ಸರ್. ಅಂದ್ರೆ ಸಿಲ್ವರ್ ಓಕ್ ಮತ್ತು ಹಾಲ್ವಾಣಗಳು ಇದಾವೆ, ಜೊತೆಗೆ ದೊಡ್ಡ ಮರಗಳು ಇದೆ. ಹೌದು ಸರ್, ಕೆಲವು ಶಾಶ್ವತ, ಕೆಲವು ಸ್ವಲ್ಪ ತಾತ್ಕಾಲಿಕ. ಹೌದು ಸರ್, ಪಾಣಬಳ ಎಲ್ಲ ಬೇಗ ಹೋಗ್ಬಿಡುತ್ತೆ ಸರ್. ಅದ್ರಲ್ಲಿ ಬಳ್ಳಿ ಚಂದ ಹಬ್ಕೊಂಡು ಬಂತು ಅನ್ನುವಾಗ ಮರ ಹೋಗೋದು ಸಮಸ್ಯೆ. ಹೌದು, ಅವಾಗ ಇದಕ್ಕೆ ಮತ್ತೆ ಆಧಾರ. ಹೌದು, ಮತ್ತೆ ಆಧಾರ ಕೊಡ್ಬೇಕಾಗ್ತದೆ. ಇದಕ್ಕೂ ಸಾವಯವ ಗೊಬ್ಬರನ ಹೆಚ್ಚು ಬಳಸ್ತೀನಿ ಅಂತ ಹೇಳಿದ್ರು. ಅಂದ್ರೆ ಬಳ್ಳಿ ಒಂದ್ ರೀತಿ ಕೊಳತು ಒಣಗದೆ ಮುಖ್ಯವಾದ ಸಮಸ್ಯೆ. ಹೌದು ಸರ್, ಅಂದ್ರೆ ಅದ್ರದ್ದು ಬೇರು ತುಂಬಾ ಮೇಲೆ ಇರುತ್ತೆ. ಅಂತದಕ್ಕೆ ನಾವು ರಾಸಾಯನಿಕ ಗೊಬ್ಬರ ಹಾಕಿದಾಗ ಅದ್ ಬೇಗ ಹೀರ್ಕೊಂಡ್ಬಿಡುತ್ತೆ, ಬಳ್ಳಿ ಹೋಗ್ಬಿಡತ್ತೆ ಅಂತ ಹೇಳಿ. ಜೊತೆಗೆ ಬೇರುಗಳಿಗೆ ಗಾಯ ಆಗದಂಗೆ ನೋಡ್ಕೊಳ್ಬೇಕು ಸರ್. ಅದ್ರಲ್ಲಿ ಹೆರತೆ ಮಾಡುವಾಗ ಎಲ್ಲ ನಾವು ಆದಷ್ಟು ತರಗೆಲೆಗಳನ್ನ ಬುಡಕ್ಕೆ ಹಾಕೋದು ಒಳ್ಳೇದು. ಬೇಸಿಗೆಯಲ್ಲಿ ಅದು ಒಣಗದ ರೀತಿ ನಾವು ನೋಡ್ಕೊಳ್ಬೇಕು. ಮಳೆ ಜಾಸ್ತಿ ಬಂದಾಗ ತರಗೆಲೆಗಳನ್ನ ಬಿಡಿಸಿ ಬೇರುಗೆ ಗಾಳಿ ಆಡುವಾಗೆ ಇಟ್ಕೊಳ್ಬೇಕು. ಮತ್ತೆ ಯಾವಾಗ ಸಾಧಾರಣವಾಗಿ ಕೊಯ್ಲಿ ಬರುತ್ತೆ ಕರಿಮೆಣಸು? ಕರಿಮೆಣಸು ಫೆಬ್ರವರಿ ಲಾಸ್ಟ್ ಮಾರ್ಚ್ ತಿಂಗಳಿಗೆ ಸರಿ ಸರ್. ಕೊಯ್ಲು ಮಾಡೋದು ಸ್ವಲ್ಪ ಕಷ್ಟ ಅಲ್ವೇ, ಮರಗಳಿಗೆ ಹಬ್ಬಿರುತ್ತೆ? ಹೌದು ಸರ್, ಹೊರಗಿಂದ ಜನ ಬರ್ತಾರೆ ಏಣಿ ಇಟ್ಕೊಂಡು. ಮೊದಲೆಲ್ಲ ಬಿದಿರು ಏಣಿ ಇರ್ತಿತ್ತು ಸರ್, ಈ ಬಿದಿರಿಗೆ ಕಟ್ಟೆ ಬಂದು ಬಿದಿರಿಲ್ಲ, ಎಲ್ಲ ಅಲ್ಯೂಮಿನಿಯಂ ಏಣಿಗಳು ಸ್ಟ್ಯಾಂಡ್ ರೀತಿ ಇರುತ್ತೆ. ಹೌದು, ಸುರಕ್ಷಿತವಾಗಿ ಸುರಕ್ಷಿತವಾಗಿರುತ್ತೆ ಸರ್. ಅದು ಬೆಲೆ ಪರವಾಗಿಲ್ವಾ ಕರಿಮೆಣಸಿಗೆ? ಕರಿಮೆಣಸಿಗೆ ಮೊದಲಿಗೆ ಹೋಲಿಸಿದ್ರೆ ಪರವಾಗಿಲ್ಲ. ಅಂದ್ರೆ ಈ ರೋಗಗಳ ಸಮಸ್ಯೆನೆ ಮುಖ್ಯವಾದದ್ದು. ಹೌದು ಸರ್. ಮತ್ತೆ ಅಡಿಕೆನು ಹಾಕೊಂಡಿದ್ವಿ ಅಂತ ಹೇಳಿದ್ರೆ? ಹೌದು ಸರ್. ಎಷ್ಟು ಗಿಡಗಳಿದಾವು? 50 ಮರ ಇದೆ. ಫಸಲು ಕೊಡ್ತಾ ಈಗ ಹಾಕಿದ್ದೇನೆ ತೋಟದಲ್ಲಿ, ಬೇಲಿಯಲ್ಲಿ ತುಂಬಾ ಹಾಕಿ, ಫಸಲಿಗೆ ಬಂದಿಲ್ಲ. ಅಂದ್ರೆ ಈ ಶೀತದ ವಾತಾವರಣದಲ್ಲಿ ಸ್ವಲ್ಪ ತಡವಾಗಿ ಬರುತ್ತೆ ಅಂತ ಹೇಳ್ತಾರೆ ಅಡಿಕೆ? ಅದೇ ಡಿಸೆಂಬರ್ ಗೆ ಆಗುವಾಗ ಕಾಯಿನೇ ಕುಯ್ದು ಬಿಡ್ತಾರೆ, ಹಣ್ಣು ಕೊಯ್ಲಿಕ್ಕೆ ವೈಟ್ ಮಾಡೋದಿಲ್ಲ. ಯಾಕಂದ್ರೆ ಇಲ್ಲಿ ಅಡಿಕೆ ಹೇರಳವಾಗಿದ್ರೆ ಅಷ್ಟೇ, ಬಲ್ಕ್ ಸಿಕ್ಕಿದ್ರೆ ತಗೊಳ್ತಾರೆ, ಅಲ್ಪ ಸ್ವಲ್ಪ ಇದ್ದಾಗ ಕುಯ್ಲಿಕ್ಕೆ ಯಾರು ಬರ್ತಾರೆ ಅವಾಗ ನಾವು ಕೊಟ್ಟು ಬಿಡ್ತೇವೆ. ಇನ್ನು ಫಸಲು ಬಂದಿಲ್ಲ ನಿಮ್ದು? ಫಸಲು ಇದೆ ಸರ್. ಎಷ್ಟು ವರ್ಷ ಆಯ್ತು ಈಗ ಹಾಕಿ ಅವನ್ನ? ಅವು ಹಳೆ ಮರಗಳು ಸರ್, ಒಂದು 15 ವರ್ಷದ ಮೇಲೆ ಆಗಿರೋ ಮರಗಳು, ಅದರಲ್ಲಿ ಚೆನ್ನಾಗಿ ಫಸಲಿದೆ. ಇತ್ತೀಚೆಗೆ ಇರೋದು ಇನ್ನು ಮುಂದಿನ ವರ್ಷದಿಂದ ಫಸಲು ಸಿಗುತ್ತೆ. ಮತ್ತು ಒಂದು 100-150 ಮರಗಳು ಇನ್ನೊಂದು ವರ್ಷಕ್ಕೆ ಕೊಯ್ಲು ಮಾಡಿ ನೀವೇ ಮಾರಾಟ ಮಾಡ್ತೀರಾ ಅಥವಾ ಅವರೇ ಕೊಯ್ದು? ಅವರೇ ಕೊಯ್ದು ತಗೊಂಡು. ಅವರೇ ಕೊಯ್ದು ಕೊಯ್ಲಿಗಿಂತ ಮುಂಚೆನೆ ಅವರಿಗೆ ಗುತ್ತಿಗೆ ಕೊಡ್ತೀವಿ? ಗುತ್ತಿಗೆ ಕೊಡ್ತೀವಿ ಸರ್. ಮತ್ತೆ ಏಲಕ್ಕಿನು ಸ್ವಲ್ಪ ಮಟ್ಟಿಗೆ ಹಾಕೊಂಡಿದ್ರೆ? ಹೌದು ಸರ್, ನಾಟಿ ಏಲಕ್ಕಿ ಇದೆ, ಮತ್ತೆ ನಲ್ಲಿ ಹಣ್ಣು ಕೂಡ ಇದೆ ಸರ್. ನಲ್ಲಿ ಹಣ್ಣು ಅಂತ ಹೇಳೋದು ಅದು ವರ್ಷ ಪೂರ್ತಿ ಇಳುವರಿ ಇರುತ್ತೆ ಅದು. ಆದಷ್ಟು ಅದನ್ನ ಶೀತದ ಜಾಗದಲ್ಲಿ ಅಂದ್ರೆ ಮನೆ ಪಕ್ಕ ಎಲ್ಲ ನಟ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಸಗಣಿ ನೀರು ಹಾಕ್ತಾ ಇದ್ರೆ ಅದರಲ್ಲಿ ಇಳುವರಿ ಇರುತ್ತೆ ಸರ್. ವರ್ಷ ಪೂರ್ತಿ ನಾವು ಅದರಲ್ಲಿ ಏಲಕ್ಕಿ ಕುಯ್ಕೊಳ್ಬಹುದು. ಸಾಮಾನ್ಯವಾಗಿ ಏಲಕ್ಕಿಗಳು ನೆಲಮಟ್ಟಕ್ಕೆ ಹರಡಿಕೊಂಡು ಹೋಗುತ್ತೆ. ಹೌದು, ನೆಲಮಟ್ಟದಲ್ಲಿ ಇರುತ್ತೆ. ಇದು ಮೇಲೆ ಬರುತ್ತೆ ಸರ್, ಸ್ವಲ್ಪ ಸ್ವಲ್ಪ ಮೇಲೆ ಬರುತ್ತೆ. ಅಂದ್ರೆ ನೆಲಕ್ಕೆ ತಗಲ್ದಾಗ ತರಗು ಇದ್ದು ಹರಡಬೇಕಾಗತ್ತ? ನೆಲಕ್ಕೆ ಹರಡಿದ್ರು ಕೂಡ ನೆಲದಲ್ಲಿ ಬರೋದಿಲ್ಲ, ಅದು ಮೇಲೆ ಎದ್ದು ಬರುತ್ತೆ ಸರ್. ಅದು ಅಂದ್ರೆ ಕೊಯ್ಲನ್ನ ಆಗಿಂದಾಗಿ ಮಾಡ್ಕೊಳ್ತಾ ಇರ್ಬೇಕು. ಹೌದು ಸರ್, ಅದೇ ಮುಖ್ಯವಾದ ಒಂದು ವಿಚಾರ. ಕೊಯ್ಲಿಗೆ ಹೆಚ್ಚು ಖರ್ಚು ಬರುತ್ತೆ? ಹೌದು ಸರ್, ಅಂದ್ರೆ ಅದು ನಿಧಾನ, ಒಂದು ತುಂಬಾ ಸಿಕ್ಕೋದಿಲ್ಲ ಕೊಯ್ಲಿಕ್ಕೆ. ಹಾಗೆ ಇದರಲ್ಲೂ ಏನು ಕೀಟ ರೋಗಗಳ ಹಾವಳಿ ಅಂತ ಇಲ್ಲ ಸರ್? ನಾನು ಅದನ್ನ ಒಂದು ಕೃಷಿಯಲ್ಲಿ ಸೈಡ್ಗೆ ಇರ್ಲಿ ಅಂತ ಮಾಡ್ಕೊಂಡಿದ್ದೆ. ಉಪ ಬೆಳೆ ಹೆಚ್ಚು ಇಲ್ಲ, ಸಸಿಗಳು ಗಿಡಗಳಿಲ್ಲ, ನೆರಳಿದ್ದಲ್ಲೆಲ್ಲ ಅದನ್ನ ಹಾಕೊಂಡಿದ್ದೇವೆ. ಇರ್ತದೆ ಭತ್ತದಲ್ಲಿ RNR ತಳಿ ಅಂತ ಬಳಸ್ತಾ ಇದ್ದಾರೆ. ಅದು ಸಸಿ ಮಡಿ ಮಾಡ್ಕೊಳ್ತೀರಾ ಫಸ್ಟ್? ಅದು ನಮ್ಮ ಇಲ್ಲಿ ಸಸಿ ಮಡಿ ಅಂತ ಹೇಳಿದ್ರೆ ಸರ್, ನೀರಲ್ಲೇ ಹಾಕುವಂತದ್ದು, ಮೊಳಕೆ ಬೆರೆಸಿಬಿಟ್ಟು ಬೀಜೋಪಚಾರ ಮಾಡ್ತೇನೆ ಸರ್. ಕೃಷಿ ಇಲಾಖೆಯಿಂದ ತಂದ್ರು ಕೂಡ ಬೀಜೋಪಚಾರ ಮಾಡ್ತೇನೆ. ಬೀಜನೇ ಬಿತ್ತೀರಾ? ಮಡಿ ತಯಾರು ಮಾಡ್ಕೊಂಡು ನೀರಿರುತ್ತೆ ಸರ್ ಗದ್ದೆಯಲ್ಲಿ, ಮೊಳಕೆ ಬರೆಸ್ಬಿಟ್ಟು ನೀರಿಗೆನೆ ಹಾಕೋದು. ನೇರವಾಗಿ ಹಾಕ್ತೀರಾ? ನೇರವಾಗಿ ಹಾಕೋದು. ಸಸಿ ಮಡಿ ಮಾಡಿ? ಸಸಿ ಮಡಿ ಮಾಡ್ತೇವೆ ಫಸ್ಟ್, ಅದಕ್ಕೆ 25 ದಿವಸ ಆದ್ಮೇಲೆ ಅದನ್ನ ಹಾಗೆ ಕಿತ್ತು ಬಿಟ್ಟು ನಾಟಿ ಮಾಡುವಂತದ್ದು. ಸಸಿ ಮಡಿ ಮಾಡ್ಕೊಳ್ಳಬೇಕು? ಸಸಿ ಮಡಿ ಮಾಡ್ಲೇಬೇಕು. ನೇರವಾಗಿ ಬೀಜ ಇಲ್ಲ, ಇಲ್ಲ ನಮ್ಮಲ್ಲಿ ಇಲ್ಲ ಸರ್. ಅದು ಭತ್ತದಲ್ಲೂ ಇಳುವರಿ ಪರವಾಗಿಲ್ವಾ? ಚೆನ್ನಾಗಿದೆ ಸರ್ ಇಳುವರಿ, ಚೆನ್ನಾಗಿ ಒಳ್ಳೆ ತಳಿ, ಒಳ್ಳೆ ತಳಿ ಸರ್. ಆರ್ಎನ್ಆರ್ ಅಂದ್ರೆ ದನಗಳಿಗೆ ಹುಲ್ಲುಗೂ ಅನುಕೂಲ ಆಗುತ್ತೆ, ಊಟಕ್ಕೂ ಚೆನ್ನಾಗಿದೆ ಸರ್. ಸಾಧಾರಣವಾಗಿ ಯಾವಾಗ ಸಸಿ ಮಡಿ ಮಾಡ್ಕೊಳ್ತೀರಾ ಭತ್ತದ್ದು? ಅದು RNR ಸ್ವಲ್ಪ ಬೇಗ ಬರ್ತದೆ ಸರ್, ಹಾಗಾಗಿ ನಾನು August 15 ಮೇಲೆನೆ ಮಾಡೋದು. September 1 ಅಲ್ಲಿ ಹೀಗೆ ನೆಟ್ಟರೆ ಡಿಸೆಂಬರ್ ಗೆ ಕುಯ್ಲಿಗೆ ಬಂದ್ ಬಿಡ್ತದೆ ಸರ್. ಏನು ತೇವಾಂಶದ ಕೊರತೆ ಏನಾಗಲ್ಲ? ಇಲ್ಲ ಸರ್, ಅಲ್ಲಿವರೆಗೂ ಮಳೆ ಬರ್ತಾ ಮಳೆ ಬರ್ತಾ ಇರುತ್ತೆ. ಮತ್ತೆ ನಮಗೆ ಕೊಲ್ಲಿ ನೀರು ಅಂತ ಹೇಳ್ತಾರಲ್ಲ, ಅದು ಅನುಕೂಲ ಇದೆ, ಸಾಕಾಗ್ತದೆ ನೀರು ಸರ್. ಕೆರೆಯಲ್ಲಿ ಮೀನುಗಳು ಒಂದು ಹವ್ಯಾಸಕ್ಕಾಗಿ ಮಾಡ್ತಾರೆ? ಹೌದು ಸರ್, ಕೆರೆಯಲ್ಲಿ ಕಾಟ್ಲ, ರೋಹು, ಹುಲ್ಲುಗೆಡ್ಡೆ, ತಿಲಾಫಿಯಾ ಕೂಡ ಬಿಟ್ಟಿದ್ದೇನೆ ಹೋದ ವರ್ಷ, ಮೀನುಗಳಿವೆ ಸರ್. ಜರ್ಸಿ ಹಸುಗಳು ಒಳ್ಳೆ ಹಾಲು ಕೊಡ್ತಾ ಇದೆ? ಒಳ್ಳೆ ಹಾಲು ಕೊಡ್ತವೆ ಸರ್, ನನಗೆ 8-10 liter ಹಾಲು ಸಿಗ್ತದೆ ಒಂದು ದಿನಕ್ಕೆ. ಹೌದು ಸರ್, ಒಂದು ಹಸುವಿನಿಂದ? ಒಂದು ಹಸುವಿನಿಂದ. ಅಕ್ಕಪಕ್ಕದಲ್ಲಿ ಕೊಡ್ತೇನೆ, ಮನೆಗೆ ಸಾಕಷ್ಟು ಉಪಯೋಗ ಆಗ್ತದೆ. ಮತ್ತೆ ಮಜ್ಜಿಗೆ ಮಾಡಿ ಅದನ್ನು ಕೂಡ ನಾನು ಹಂದಿಗೆ ಹಾಕ್ತೇನೆ ಸರ್. ಹಂದಿಗೆ ನಿಜವಾಗ್ಲು ಮಜ್ಜಿಗೆ ಹಾಕಿದ್ರೆ ಚೆನ್ನಾಗಿರ್ತದೆ, ಅಂದ್ರೆ ಮಾಂಸದಲ್ಲಿ ಫ್ಯಾಟ್ ಕಡಿಮೆ ಇರ್ತದೆ ಸರ್, ಚೆನ್ನಾಗಿ ಬೆಳೀತದೆ. ಹಸು ಕೂಡ ಕುಡಿತದೆ ಮಜ್ಜಿಗೆ ಹಾಕಿದ್ರೆ. ಹಸು ಮುಖ್ಯವಾಗಿ ಜರ್ಸಿ ತಳಿಗಳನ್ನೇ? ಹೌದು ಸರ್, ಅಂದ್ರೆ ಜರ್ಸಿಯಲ್ಲಿ ಹಾಲು ಸ್ವಲ್ಪ ಥಿಕ್ನೆಸ್ ಇರುತ್ತೆ, ಯಾರಿಗಾದ್ರೂ ಹಾಲು ಕೊಟ್ರೆ ಗಟ್ಟಿ ನೋಡ್ತಾರಲ್ಲ, ಹಾಗಾಗಿ. ಮತ್ತೆ ಅವುಗಳ ನಿರ್ವಹಣೆನೂ ಸ್ವಲ್ಪ ಸುಲಭನೇ? ಹೌದು ಸರ್, ಅವು ಎಲ್ಲ ವಾತಾವರಣಕ್ಕೂ ಹೊಂದ್ಕೊಳ್ತವೆ, ಶೀತಕ್ಕೂ ಆಗುತ್ತೆ, ಉಷ್ಣದ ಸಂದರ್ಭದಲ್ಲೂ ಅದು ಹೋಗುತ್ತೆ ಸರ್. ಆಮೇಲೆ ಅದಕ್ಕೆ ಆಹಾರ ಕೂಡ ಎಲ್ಲ ಆಹಾರಕ್ಕೂ ಹೋಗ್ಕೊಳ್ತದೆ. ಪಶು ಆಹಾರ ಕೊಡ್ಲೇಬೇಕಾಗತ್ತ? ಪಶು ಆಹಾರ ಕೊಡ್ತೇನೆ ಸರ್ ನಾನು. ಮತ್ತೆ ಸೀಮೆ ಹುಲ್ಲು ತುಂಬಾ ನೆಟ್ಕೊಂಡಿದ್ದೆ. ಯಾವ್ಯಾವ ಹಾಕೊಂಡಿದ್ದೀರಾ? ಸೀಮೆ ಹುಲ್ಲು ಹಸಿರು ಮತ್ತೆ ಕೆಂಪು, ಎರಡು ವೆರೈಟಿ ಹಾಕೊಂಡಿದ್ದೆ, ಬೆಟನರಿಯಿಂದ ತಂದು ಹಾಕೊಂಡಿದ್ದೆ. ಒಣಮೇವು ಸಿಕ್ಕೆ ಸಿಗುತ್ತೆ? ಒಣಮೇವು ಇದೆ ಸರ್. ಭತ್ತದ ಹುಲ್ಲು ಸಿಗುತ್ತೆ? ಹೌದು ಹೌದು. ಅದನ್ನು ಸಂಗ್ರಹಣೆ ಮಾಡ್ಕೊಂಡಿರ್ತೀವಿ? ಅದು ಸಂಗ್ರಹಣೆ ಮಾಡಿ ಇಟ್ಕೊಳ್ತೀವಿ ಸರ್. ಮಳೆಗೆ ನೆನೆದಂತೆ? ಹೌದು ಹೌದು. ಮತ್ತೆ ಈ ಹಂದಿದಲ್ಲಿ ಡ್ಯೂರಾಕ್ ತಳಿ? ಹೌದು ಸರ್, ಡ್ಯೂರಾಕ್ ಇಟ್ಕೊಂಡು, ಡ್ಯೂರಾಕ್ ಅಲ್ಲಿ ಫ್ಯಾಟ್ ಕಡಿಮೆ ಅಂತ ಹೇಳ್ತಾರೆ, ಅದು ಕೂಡ ಅಷ್ಟೇ ಎಲ್ಲ ವಾತಾವರಣಕ್ಕೆ ಹೋಗುತ್ತೆ ಅಂತಾರೆ. ಹಾಗಾಗಿ ನಾನು ಡ್ಯೂರಾಕ್ ಅನ್ನೇ ಸಾಕ್ತೇನೆ. ಅದು ಮರಿಗಾಗಿ ಸಾಕೋದಿಲ್ಲ ಸರ್, ಗಂಡು ಹಂದಿ ಸಾಕ್ತೇವೆ ಒಂದು ವರ್ಷಕ್ಕೆ ಒಂದು. ಅಂದ್ರೆ ಮನೆಯಲ್ಲಿ ಏನು ಹೆಚ್ಚಾಗುವಂತ ಆಹಾರ ಪದಾರ್ಥಗಳು ಏನಿದೆ ಅದನ್ನ ಹಾಕಿ ಸಾಕೊಳ್ತೇನೆ ಅಷ್ಟೇ, ಅದಕ್ಕಾಗಿ ಹೆಚ್ಚಿನ ಖರ್ಚು ಮಾಡೋದಿಲ್ಲ ಸರ್. ನಾನು ಹಸುವಿನ ಕರುಗಳನ್ನ ಮಾರಾಟ ಮಾಡ್ತಿರ್ತೇನೆ. ಹಾ, ಕರುಗಳನ್ನ ಯಾರಾದ್ರೂ ಕೇಳಿದ್ರೆ ಕೊಡ್ತೇನೆ ಸರ್, ಹಾಗೆ ಕೊಟ್ಟುಬಿಡ್ತೇನೆ ಸಾಕ್ಲಿಕ್ಕೆ. ಅಂದ್ರೆ ಈಗ ಕರುಗಳನ್ನ ಹಸುಗಳಿಂದ ಬೇರ್ಪಡಿಸ್ಬಿಡ್ತಾರೆ? ಹೌದು ಸರ್, ನಮ್ಮಲ್ಲಿ ಒಂದು 8 ತಿಂಗಳಾದಾಗ ನಾನು ಯಾರಾದ್ರೂ ಸಾಕೋರ್ ಇದ್ರೆ ಕೊಟ್ಟು ಬಿಡ್ತೇನೆ. ಮತ್ತೆ ಇತ್ತೀಚೆಗೆ ಬರೀ ಹೋರಿ ಕರುಗಳೇ ಆಗ್ತವೆ ಸರ್. ಹೌದು, ಕೃತಕ ಗರ್ಭಧಾರಣೆ ಅದೊಂದು ಸಮಸ್ಯೆ. ಕೃತಕ ಗರ್ಭಧಾರಣೆ ಆದ್ಮೇಲೆ ಅದೀಗ ಹೋರಿ ಕರುಗಳು, ಹೆಣ್ಣು ಕರುಗಳು ಬಹಳ ಅಪರೂಪ ಆಗಿ. ಹೆಣ್ಣು ಕರುಗಳಾದ್ರೆ ನೀವೇ ಇಟ್ಕೋಬಹುದು? ಹೌದು ಸರ್, ನಮ್ಗೆ ಮುಂದಕ್ಕೆ ಅಭಿವೃದ್ಧಿ ಆಗುತ್ತಲ್ಲ. ಹೆಣ್ಣು ಕರುಗಳಾದ್ರೆ ಇಟ್ಕೊಳ್ತಾರೆ, ಹೋರಿ ಕರುಗಳಾದ್ರೆ ಕೊಟ್ಟು ಬಿಡ್ತಾರೆ ಸಾಕುವಂತವ್ರು. ಹೌದು ಸರ್, ಕೃಷಿ ಕೆಲಸಗಳಿಗೆ ಬಳಸ್ಕೊಂತ. ಹೌದು ಸರ್, ಕೊಡಬಹುದು. ತುಳಸಿಯವರೇ, ಮತ್ತೆ ನಿಮ್ಗೆ ಕೃಷಿನಲ್ಲಿ ಯಾರ್ಯಾರು ಸಹಾಯ ಮಾಡ್ತಾರೆ ಕುಟುಂಬದಲ್ಲಿ? ಮಗ ಒಬ್ಬ, ಅವನೀಗ ಓದ್ತಾ ಇದ್ದಾನೆ. ಹೌದು ಸರ್, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಹಾಗಾಗಿ ನನಗೆ ಸಹಾಯಕ್ಕೆ ನನಗೆ ಒಬ್ಳು ಅಸಿಸ್ಟೆಂಟ್ ಇದ್ದಾರೆ. ಹೊರಗಿನಿಂದ ಸೀಸನ್ಗೆ ನಾನು ಹೊರಗಿಂದ ಕರೆಸ್ಕೊಳ್ತೀನಿ, ನಾನು ಕೆಲಸ. ಅದೇ ಮುಖ್ಯ. ಹೌದು ಸರ್, ಯಾಕಂದ್ರೆ ನಾವು ಗಾದೆ ಇದೆ, ತಾನು ಮಾಡಿದ್ದು ಉತ್ತಮ, ಮಗ ಮಾಡಿದ್ದು ಮಧ್ಯಮ, ಆಳು ಮಾಡಿದ್ದು ಹಾಳು ಅಂತ ಹೇಳಿ. ಹಾಗೆಂತ ನಾನು ಆಳು ಮಾಡಿದ್ದು ಅಧಮ ಅಂತ ನಾ ಹೇಳಲಿಕ್ಕೆ ಹೋಗೋದಿಲ್ಲ ಸರ್. ನಾವು ಜೊತೆ ಸೇರಿ ಕೆಲಸ ಮಾಡಿದ್ರೆ ಮಾರ್ಗದರ್ಶನ ಮಾಡಬೇಕು. ಹೌದು ಸರ್, ನಾವು ಕೆಲಸ ಮಾಡಿದ್ರೆ ಅವರು ಮಾಡ್ತಾರೆ, ಅವ್ರು ಕೆಲಸ ಮಾಡಿಲ್ಲ ಅಂತ ನಾವು ದೂಷಣೆ ಮಾಡೋದು ತಪ್ಪು ಅಲ್ವಾ? ಅಂದ್ರೆ ಮುಂದುವರೆದು ಕೆಲಸ ಮಾಡಿದ್ರೆ ಕೆಲಸ ಚೆನ್ನಾಗಿ ಪಾಡಿಗೆ ನಾವು ಅವ್ರನ್ನ ಕೆಲಸಕ್ಕೆ ಬಿಟ್ಟು ನಾವು ಮನೇಲಿ ಕೂತ್ರೆ ಕೆಲಸ ನಮಗೂ ತೃಪ್ತಿ ಇರೋದಿಲ್ಲ ಕೆಲಸದಲ್ಲಿ. ಮತ್ತೆ ಸರ್ಕಾರ ಇವತ್ತು ಕೃಷಿಕರಿಗೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಹಲವಾರು ಯೋಜನೆಗಳನ್ನು ತಂದಿದೆ. ಯೋಜನೆಗಳೇನಾದ್ರೂ ಫಲ ಸಿಕ್ಕಿದೆಯಾ ತಮಗೆ? ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ನನಗೆ ರಾಜ್ಯ ಸರ್ಕಾರದವರು 4,000, ಕೇಂದ್ರ ಸರ್ಕಾರ 6,000 ಕೊಡ್ತಾ ಇದೆ. ಅದು ನಮಗೆ ಉಪಯೋಗ ಆಗುತ್ತೆ ಸರ್, ಖಂಡಿತ. ಮತ್ತೆ ಬಿತ್ತನೆ ಬೀಜದ ಸಹಾಯಧನ ಇದೆಲ್ಲ ಸಿಗುತ್ತೆ ಕೆಲವು ಸಂದರ್ಭದಲ್ಲಿ. ಕೃಷಿ ಇಲಾಖೆಯಲ್ಲಿ ಅವರು ಏನ್ ಹೇಳ್ತಾರೆ, ರಿಯಾಯಿತಿ ದರದಲ್ಲಿ ಅವರು ಕೊಟ್ಟಿರ್ತಾರೆ. ಆಮೇಲೆ ಕೃಷಿ ಉಪಕರಣಗಳು ಕೂಡ ಅಷ್ಟೇನೆ. ಈಗ ನಾನು ಮೋಟರ್ ಕೂಡ ಕೃಷಿ ಇಲಾಖೆಯಿಂದಾನೇ ಸಬ್ಸಿಡಿ ಮೂಲಕ ತಕೊಂಡಿರೋದು. ವೀಡ್ ಕಟ್ಟರ್ ಅದೆಲ್ಲಾನು ಅಷ್ಟೇ ಸರ್. ಕಾಫಿ ಮಂಡಳಿಯಿಂದ ಏನಾದರೂ ಸಿಗುತ್ತಾ? ಇಲ್ಲ, ಕಾಫಿ ಮಂಡಳಿಯಿಂದ ಏನು ತಕೊಳ್ಳಿಲ್ಲ ಸರ್ ಇದುವರೆಗೆ. ಮತ್ತೆ ಈ ತೋಟಗಾರಿಕಾ ಇಲಾಖೆಯಿಂದ ಏನಾದರೂ ಸಿಗುತ್ತಾ? ಅದೇ ಈ ಉಪಕರಣಗಳೆಲ್ಲ ಸಬ್ಸಿಡಿಯಿಂದ ಕೊಡ್ತಾರೆ ಅಷ್ಟೇ ಸರ್. ಮತ್ತೆ ತರಬೇತಿ ಇಂಥದ್ದೇನಾದರೂ ಪಡ್ಕೊಂಡಿದ್ದಾರೆ ಕೃಷಿ ಬಗ್ಗೆ? ಇಲ್ಲ ಸರ್, ಕೃಷಿ ಬಗ್ಗೆ ಏನ್ ತರಬೇತಿ ಪಡ್ಕೊಂಡಿಲ್ಲ. ಪ್ರಾಯೋಗಿಕ ತರಬೇತಿನೇ ಇದೆ? ಹೌದು ಸರ್, ಪತಿದೇವರ ಜೊತೆಯಲ್ಲಿ. ಖಂಡಿತ ಸರ್, ಅದೇ ಒಂದು. ಹೇಗನ್ಸುತ್ತೆ ಈಗ 4 ವರ್ಷದಿಂದ ಕೃಷಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ? ಧೃತಿ ಗಡ್ಲಿಲ್ಲ, ಯಾಕಂದ್ರೆ ಸಾಮಾನ್ಯವಾಗಿ ಈ ಅಕಾಲಿಕ ಮರಣ ಅಂತ ಹೇಳುದು ಎಂತವ್ರನ್ನು ಬೆಚ್ಚಿ ಬೀಳಿಸುವಂತ ನಡುಗಿಸುವಂತದೆ. ಆದ್ರೆ ನಾನು ಅವ್ರನ್ನ ಕಳ್ಕೊಂಡಿದ್ದೀನಿ ಅಂತ ಇದುವರೆಗೂ ಅನ್ಕೊಂಡಿಲ್ಲ ಸರ್. ಯಾಕಂದ್ರೆ ನಾವಿಬ್ರು ಜೊತೆಲೆ ಕೆಲಸ ಮಾಡ್ಕೊಂಡು ಇದ್ದಿದ್ರಿಂದ ಎಲ್ಲಿ ಹೋದ್ರು ನಾವಿದ್ದೀವಿ ಅಂತಾನೆ ಅನ್ನಿಸ್ತದೆ. ಅದರಿಂದ ಧೃತಿಗೆಡದೆ ನಾನು ಕೆಲಸ ಮಾಡ್ತಾ ಇದ್ದೇನೆ ಸರ್. ನಾನು ಅವತ್ತು ಅವ್ರ ಜೊತೆ ಸೇರಿ ಕೆಲಸ ಮಾಡಿದ್ದೆ ಇವತ್ತು ನನ್ನ ಬಾಳಿಗೆ ದಾರಿ ಆಗಿದೆ ಅಂತ ಅನ್ಕೊಳ್ತೇನೆ ಸರ್. ಮಗ ಕಾಲೇಜಿಂದ ಮನೆಗೆ ಬಂದಾಗ ಕೆಲಸ ಮಾಡ್ತಾನೆ? ರಜೆ ಇದ್ದಾಗ ಬರ್ತಾನೆ, ಬಂದಾಗ ಅನುಕೂಲ ಆಗ್ತದೆ ಸರ್, ಬರ್ತಾನೆ. ಬರ್ತಾನೆ ಸರ್. ಒಲವಿದೆ ಸರ್, ಉಳುಮೆ ಟೈಮಲ್ಲೆಲ್ಲ ಬಂದ್ರೆ ಟಿಲ್ಲರ್ ಅಲ್ಲಿ ಉಳುಮೆ ಮಾಡ್ತಾನೆ. ಕೃಷಿ ಉಪಕರಣಗಳೆಲ್ಲ ಇರೋದ್ರಿಂದ ನನಗೆ ಸ್ವಲ್ಪ ಒಳ್ಳೇದಾಗ್ತದೆ ಸರ್. ಇಲ್ಲ, ಎಲ್ಲ ಬಾಡಿಗೆಗೆ ತರೋದಂದ್ರೆ ಅದು ಕಷ್ಟನೇ. ಉಪಕರಣಗಳು ಇರೋದ್ರಿಂದ ಕೆಲಸ ತುಂಬಾ ಬೇಗ ಬೇಗ ಆಗ್ತದೆ ಸರ್ ನಮಗೆ. ಈ ಭತ್ತದಂತ ಬೇಸಾಯಕ್ಕೆ ಸ್ವಲ್ಪ ಕೆಲಸಗಾರರ ಅವಶ್ಯಕತೆ ಹೆಚ್ಚು ಅಂತಾರೆ? ಹೌದು ಸರ್, ಅದು ಕಳೆ ತೆಗಿಬೇಕಾಗ್ತದೆ, ಏರಿ ಕಡಿಬೇಕಾಗ್ತದೆ. ನನಗೆ ಏರಿ ಒಂದು ಕಡ್ದು ಕೊಟ್ರೆ ಬಾಕಿ ಇರುವ ಕೆಲಸ ಎಲ್ಲ ನಾವು ಮಾಡಬಹುದು. ನಾಟಿ ಮಾಡೋದು ಅದೆಲ್ಲ ಏನ್ ಪರವಾಗಿಲ್ಲ? ನಾಟಿ ಮಾಡ್ಲಿಕ್ಕೆ ಎಲ್ಲ ನಮ್ಮಲ್ಲಿ ಕುಟುಂಬಸ್ಥರೇ ಸೇರ್ಕೊಂಡು ನಾಟಿ ಮಾಡೋದು. ಕಳೆ ತೆಗೆಯೋದೆಲ್ಲ ನಾವು ತೆಗಿಬಹುದು ಸರ್, ತೆಗಿಬಹುದು. ಕೊಯ್ಲು ಮಾಡೋದು ಮಾಡಬಹುದು, ಕೊಯ್ಲು ಮಾಡಬಹುದು, ಬೆಳೆ ಹೊರಬಹುದು, ಎಲ್ಲ ಮಾಡಬಹುದು ಸರ್. ಭತ್ತ ಬಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ಜನ ಬರ್ತಾರೆ, ಗಂಡಾಳುಗಳು ಬಂದು ಮಾಡ್ಕೊಟ್ಟು ಹೋಗ್ತಾರೆ. ಖರ್ಚು ವೆಚ್ಚ ಹೋಲಿಸಿದ್ರೆ ಪರವಾಗಿಲ್ಲ ಅನ್ಸುತ್ತಾ ಭತ್ತದ ಕೃಷಿ? ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ನಮಗೆ ಓ ಭತ್ತ ಇಷ್ಟೇ ಅಂತ ಅನ್ನಿಸ್ತದೆ ಸರ್. ನೋಡ್ಲಿಕ್ಕೆ ಹೊರನೋಟಕ್ಕೆ ನಮಗೆ ಅದು ನಷ್ಟ ಅಂತ ಅನ್ನಿಸ್ತದೆ. ಕುಟುಂಬಕ್ಕೆ ಬೇಕೇ ಬೇಕು ಖಂಡಿತ, ಅದು ಲಾಭದಾಯಕ ಸರ್. ಯಾಕಂದ್ರೆ ಮನೆಯಲ್ಲಿ ನಾವು ಬೆಳೆದ ಭತ್ತ ಒಂದು ಶೇಖರಣೆ ಇದ್ರೆ ಅದರ ಅದೃಷ್ಟವೇ ಬೇರೆ ಸರ್. ನಮಗೆ ಬೇಕಾದಾಗ ಮಿಲ್ ಮಾಡ್ಕೊಂಡು ಬರ್ತೇವೆ, ಅದರಲ್ಲಿ ನುಚ್ಚು ಸಿಗುತ್ತೆ, ತೌಡು ಸಿಗುತ್ತೆ, ಅಕ್ಕಿನೂ ಧಾರಾಳವಾಗಿ ಸಂತೃಪ್ತಿಯಿಂದ ಊಟ ಮಾಡಬಹುದು ಸರ್. ಆದ್ರೆ ನಾವು ಬೆಳೆದಿರುವ ಭತ್ತ ಇದೆಲ್ಲ ಅದರ ರುಚಿಯೇ ಬೇರೆ. ನಾವು ಅಂಗಡಿಯಿಂದ ತಂದಿಲ್ಲ, ಅದರಲ್ಲಿ ರುಚಿ ಇರೋದಿಲ್ಲ ಸರ್. ಹೆಮ್ಮೆ, ಹೌದು ಸರ್, ನಾವು ಕೊಂಡು ತರಲ್ಲ ಭತ್ತ ಅಕ್ಕಿನ ಅಂತ. ಹೌದು ಸರ್, ಅದೊಂದು ಹೆಮ್ಮೆ ಕೃಷಿ. ಹೌದು ಸರ್. ಮತ್ತೆ ಈ ಬೆಳೆಗಳು ಹೇಗನ್ಸುತ್ತೆ, ಕಾಫಿ, ಕರಿಮೆಣಸು, ಅಡಿಕೆ, ಏಲಕ್ಕಿ? ಇಲ್ಲ, ಅದು ಕೂಡ ಏನು ತೊಂದರೆ ಇಲ್ಲ ಸರ್. ಕಾಫಿ ಪರವಾಗಿಲ್ಲ, ಈ ವರ್ಷ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಇಳುವರಿ, ಆದ್ರೆ ಮಳೆ ಸ್ವಲ್ಪ ಕೈ ಕೊಡ್ತು ಹೋದ ವರ್ಷ. ಮೆಣಸು ಪರವಾಗಿಲ್ಲ ಸರ್, ಇಂಪ್ರೂವ್ ಇದೆ. ನನಗೆ ಬಳ್ಳಿ ಹೋಗಿದೆ, ಬಳ್ಳಿ ಹೋಗದೆ ಇದ್ರೆ ಇನ್ನು ಚೆನ್ನಾಗಿತ್ತು. ಇರುವ ಬಳ್ಳಿಗಳಲ್ಲಿ ಒಳ್ಳೆ ಫಸಲು ಕೊಯ್ತಾ ಇದ್ದೇನೆ ಸರ್. ಈ ಕೃಷಿನಲ್ಲಿ ಸಮಸ್ಯೆಗಳಾದ್ರೆ ಯಾರು ಮಾರ್ಗದರ್ಶನ ಪಡ್ಕೊಳ್ತೀರಾ? ನಮ್ಮ ನೆಂಟರಿಷ್ಟರು ಇರ್ತಾರೆ, ಹಿತೈಷಿಗಳಿರ್ತಾರೆ, ಇಲಾಖೆಗಳು ಮಾಹಿತಿ ಕೊಡ್ತವೆ ಸರ್. ಇಲಾಖೆಗಳಿಂದ ವಾರಕ್ಕೆ ಎರಡು ಸರ್ತಿ ಫೋನ್ ಕಾಲ್ ಬರುತ್ತೆ, ಮಾಹಿತಿ ಕೊಡ್ತಾ ಇರ್ತಾರೆ, ಅದನ್ನು ನಾವು ಪಡ್ಕೊಳ್ತೇವೆ. ಆಕಾಶವಾಣಿಯಿಂದ ಕಿಸಾನ್ ವಾಣಿಯಲ್ಲಿ ಸಂದರ್ಶನ ಬರೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ಒಬ್ಬೊಬ್ರು ಒಬ್ಬ ಒಂದೊಂದು ಅವರ ಅಭಿಪ್ರಾಯ ಅನುಭವ ಅಭಿಪ್ರಾಯಗಳನ್ನ ಹೇಳ್ತಾರಲ್ಲ, ಕೆಲವು ವಿಜ್ಞಾನಿಗಳು ಭಾಗವಹಿಸುತ್ತಾರೆ. ಹೌದು ಸರ್, ಖಂಡಿತ, ಅದರಿಂದ ತುಂಬಾ ಅನುಕೂಲ ಆಗ್ತದೆ ಸರ್. ಮತ್ತೆ ಜೇನು ಕೃಷಿ ಇಂತದೇನಾದ್ರೂ ಮಾಡಿದ್ರೆ? ಇದೆ ಸರ್, ಜೇನು ಕೃಷಿ, ಜೇನು ಪೆಟ್ಟಿಗೆ ಇದೆ. ಆದ್ರೆ ನನ್ಗೆ ಅದ್ರದ ಅನುಭವ ಅಷ್ಟೇ ಇಲ್ಲ. ನಾನು ಹೋದ ವರ್ಷ ಅಷ್ಟೇ ಪೆಟ್ಟಿಗೆ ತಂದಿದ್ದೇನೆ, ಮೂರು ಪೆಟ್ಟಿಗೆ ತಂದಿದ್ದೇನೆ. ಭಾಗಮಂಡಲ ಸಮೀಪ ಇರೋದು? ಹೌದು ಸರ್, ನಾನು ಅದರಲ್ಲಿ ಮೆಂಬರ್ ಆಗಿರೋದ್ರಿಂದ ಪೆಟ್ಟಿಗೆ ಇದೆ. ಬಟ್ ಅದೊಂದು ತರಬೇತಿ ಪಡ್ಕೊಳ್ಬೇಕು ಅಂತ ಆಸೆ ಇದೆ. ಸ್ವಲ್ಪ ಭಯ ನನ್ಗೆ, ಜೇನು ಹುಳ ಅಂದ್ರೆ ಭಯ ಇದೆ. ತೋಟದಲ್ಲಿ ಪರಾಗಸ್ಪರ್ಶ ಆಗುತ್ತಲ್ಲ, ಅದರಿಂದ ಜೇನು ಪೆಟ್ಟಿಗೆ ಫಸಲು ಜಾಸ್ತಿ ಅಂತ ನಾನು ಅನ್ಕೊಳ್ತೇನೆ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ ಅಂತೇಳಿ? ಖಂಡಿತ ಸರ್, ಲಾಭವನ್ನು ತಂದುಕೊಟ್ಟಿದೆ, ಲಾಭವನ್ನು ತಂದುಕೊಟ್ಟಿದೆ ಸರ್, ಆರೋಗ್ಯವನ್ನು ಕೊಟ್ಟಿದೆ. ಆತ್ಮೀಯ ರೈತ ಬಂಧವರೇ, ತಾವು ಕಡ್ಲರ ತುಳಸಿ ಮೋಹನ್ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಅವರನ್ನು ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 7022884803. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7022884803. ತುಂಬ ಸಂತೋಷ ತುಳಸಿಯವರೇ, ತಾವಿದವರೆಗೂ ತಮ್ಮ ಕೃಷಿಯ ಅನುಭವಗಳನ್ನು ಸವಿಸ್ತಾರವಾಗಿ ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ನಿಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ತೆ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸೇರಿ ಪ್ರಸಾರವಾಗಲಿದೆ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಸುದ್ದಿ ಜೊಂಪೆ, ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಮಂಗಳೂರು ವಿಶ್ವವಿದ್ಯಾನಿಲಯ, ಕೊಡಗು ವಿಶ್ವವಿದ್ಯಾನಿಲಯ, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜ್ ಮಡಿಕೇರಿ, ಇದರ ಎರಡು ದಿನಗಳ ಪ್ರತಿಭೋತ್ಸವ ಹಂಗೆ. 74ನೇ ಕಾಲೇಜಿನ ವಾರ್ಷಿಕೋತ್ಸವ ಜಂಬರ ಇಂದು ಕಾಲೇಜಲ್ಲಿ ನಡೆದು ಜಂಬರಕ್ಕೆ ಅಂತಾರಾಷ್ಟ್ರೀಯ ರಗ್ಬಿ ಆಟಗಾರ ಮಾದಂಡ ಪಿ ತಿಮ್ಮಯ್ಯ ಉಚ್ಚಾರಣೆ ಕೊಟ್ಟು ಅಲ್ಲಿಂದ ಮಾತಾಡಿ, ತಾಳ್ಮೆ ಸಮಯ ಪ್ರಜ್ಞೆ ಸಾಧನೆಯ ಸೂರಿನ ಹೆಜ್ಜೆ, ಇದನ್ನು ಮಕ್ಕ ತಿಳ್ಕೊಂಡು ತಮ್ಮ ಬದುಕಿನ ಉದ್ದಕ್ಕೆ ಬೆಳೆಸಿಕೊಂಡ್ರೆ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಸಾಧನೆ ಮಾಡಕ್ಕೆ. ಪದವಿ ತ ಹೇಳುದು ಸಾಮಾನ್ಯ ಹಂತ ಅಲ್ಲ, ಪದವಿ ಓದಕ್ಕನೆ ಮಕ್ಕ ಖುಷಿ ಇರುವ ಕ್ಷೇತ್ರದಲ್ಲಿ ತಮ್ಮನ್ನು ತಾವೇ ತೊಡಸಿಕೊಂಡು ಸಾಧನೆ ಮಾಡೋಕ್ಕೂ, ಮಕ್ಕ ಸೋತರೂ ಪುನಃ ಪ್ರಯತ್ನ ಮಾಡೋಕ್ಕೂ, ವಿದ್ಯೆ ಜೀವನಕ್ಕೆ ಎಷ್ಟು ಮುಖ್ಯನೋ ಆಟನೂ ಅಷ್ಟೇ ಮುಖ್ಯ ಅಂತ ಹೇಳ್ದು. ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ಬಿ ರಾಘವ ಮಾತಾಡಿ, ಹಠ ಇಲ್ಲದಿದ್ದರೆ ಪ್ರತಿಭೆನ ತೋರಿಸಿಕೆ ಆದುಲೆ, ಪ್ರತಿಯೊಬ್ಬಂಗೂ ಅವರದೇ ಆದ ಪ್ರತಿಭೆಗ ಇದ್ದದೆ, ಮಕ್ಕ ಅದನ್ನು ತೋರಿಸಿಕೊಂಡು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿಕೆ ಕಾಲೇಜು ವೇದಿಕೆ ಮಾಡಿಕೊಟ್ಟದೆ ಅಂತ ಹೇಳ್ದು. ಜಂಬರಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಆರ್ ಸವಿತಾರಾಯವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕರ್ನಾಟಕ ಸರ್ಕಾರದ ಗೃಹ ಜ್ಯೋತಿ ಯೋಜನೆನ ಸೌಕರ್ಯನ ಪಡ್ಕಣಿಕೆ, ಜಿಲ್ಲೆನ ಎಲ್ಲ ಮನೆ ಬಳಕೆನ ಕರೆಂಟ್ ಗ್ರಾಹಕರು ಸರಿಯಾದ ದಾಖಲಾತಿ ಗೊಳಟಿಗೆ, ಮಡಿಕೇರಿ ಕಾರ್ಯ ಮತ್ತು ಪಾಲನಾ ವಿಭಾಗ ಕಚೇರಿ ಮಡಿಕೇರಿ, ಕುಶಾಲ್ ನಗರ, ಸೋಮಾರ್ಪೇಟೆ, ಗೋಣಿಕೊಪ್ಪ, ವಿರಾಜ್ಪೇಟೆ, ಸಂಪಾಜೆ, ಭಾಗಮಂಡಲ, ತಾಳತ್ಮನಿ, ಮೂರ್ನಾಡು, ನಾಪೋಕ್ಲು, ಕೂಡಿಗೆ, ಸುಂಟಿಕೊಪ್ಪ, ಚೆಟ್ಟಳ್ಳಿ, ಮಾದಾಪುರ, ಶಾಂತಹಳ್ಳಿ, ಶನಿವಾರ ಸಂತೆ, ಆಲೂರು ಸಿದ್ದಾಪುರ, ಕೊಡ್ಲಿಪೇಟೆ, ಶ್ರೀಮಂಗಲ, ಬಾಳೆಲೆ, ಸಿದ್ದಾಪುರ, ಅಮ್ಮತ್ತಿ, ಪಾಲಿಬೆಟ್ಟ ಕಚೇರಿಗಳ ಗೃಹ ಜ್ಯೋತಿ ಕೌಂಟರ್ಗಳಿಗೆ ಭೇಟಿ ಕೊಟ್ಟು ಅರ್ಜಿ ನೋಂದಾಯಿಸಿಗಳಕ್ಕೆ ಸಾರ್ವಜನಿಕರು ನಿಮ್ಮ ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್, ಹತ್ತಿರದ ಕರ್ನಾಟಕ ಒಂದು, ಗ್ರಾಮ ಒಂದು, ಗ್ರಾಮ ಪಂಚಾಯಿತಿ, ನಾಡ ಕಚೇರಿ ಹಾಗೆ ಸೇವಾ ಸಿಂಧು ಆನ್ಲೈನ್ ತಂತ್ರಾಂಶನು ಅರ್ಜಿ ಹಾಕಿಕೆ ಅವಕಾಶ ಉಂಟು. ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳ್ಳಕತ್ತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿಡೋ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಯೋಜನೆಯಲ್ಲಿ ರೈತರ ಆದಾಯನ ಜಾಸ್ತಿ ಮಾಡಿಕೆ. ಜಿಲ್ಲೆನ ಎಲ್ಲ ರೈತ ಕುಟುಂಬಗಳಿಗೆ ಪ್ರತಿ ವರ್ಷ 6,000 ರೂಪಾಯಿನ ಒಟ್ಟು 3 ಕಂತಲ್ಲಿ ರೈತರ ಅಕೌಂಟ್ಗೆ ಹಾಕಿವೆ. ಈ ಯೋಜನೆಗೆ ಇಕೆವೈಸಿ ಮಾಡಿಸಿಕೊಂಡು ಕಡ್ಡಾಯ ಉಂಟು. ಇದೇ ತಿಂಗಳ ತಾರೀಕು 30 ಇಕೆವೈಸಿ ಮಾಡಿಸಿಕೊಳ್ಳಕ್ಕೆ ಜಾಸ್ತಿ ಮಾಹಿತಿ ಬೇಕರೆ ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಇಲ್ಲರೆ ನಾಗರಿಕ ಸೇವಾ ಕೇಂದ್ರಗಳ ಸಂಪರ್ಕ ಮಾಡಕತ್ತ ಇಲಾಖೆನ ಜಂಟಿ ನಿರ್ದೇಶಕರಾದ ಶಬನಾ ಎಂ ಶೇಖವು ತಿಳಿಸಿಡೋ. ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ, ಶಿವಮೊಗ್ಗ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕಡೆಯಿಂದ ನಾಳೆ ಮಧ್ಯಾಹ್ನ 2 ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ಪದವಿ ಪ್ರದಾನ ಜಂಬರ ನಡೆದಿದೆ. ಜಂಬರಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಂಗೆ ಶಾಸಕ ಎಎಸ್ ಪೊನ್ನಣ್ಣ, ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್, ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಮಂಗಳೂರು ವಿಶ್ವವಿದ್ಯಾನಿಲಯ, ಕೊಡಗು ವಿಶ್ವವಿದ್ಯಾನಿಲಯ, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಕಡೆಯಿಂದ ನಾಳೆ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಸಭಾಮಂಡಳಿ ಬೆಳಿಗ್ಗೆ 10:00 74 ಕಾಲೇಜಿನ ವಾರ್ಷಿಕೋತ್ಸವ ಜಂಬರ ಏರ್ಪಾಡಾಟು. ಜಿಲ್ಲಾ ಉದ್ಯೋಗ ವಿನಯ ಕಚೇರಿ ಹಂಗೆ ಕುಶಾಲನಗರ ಮಹಾತ್ಮ ಗಾಂಧಿ ಮೆಮೋರಿಯಲ್ ಪದವಿ ಕಾಲೇಜು ಇವರ ಕೂಡುಕೂಟಲಿ ಇದೇ ತಿಂಗಳ ತಾರೀಕು 22 ಬೆಳಿಗ್ಗೆ 10:00 ಮಧ್ಯಾಹ್ನ 3 ಮುಟ ಕುಶಾಲನಗರದ ಮಹಾತ್ಮ ಗಾಂಧಿ ಮೆಮೋರಿಯಲ್ ಪದವಿ ಕಾಲೇಜಲ್ಲಿ ಚಾಕ್ರಿ ಮೇಳ ಏರ್ಪಾಡಾಟುತ್ತ ಜಿಲ್ಲಾ ಉದ್ಯೋಗಾಧಿಕಾರಿಗಳು ತಿಳಿಸಿಡೋ. ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಚಿಟ್ಟಳ್ಳಿ ಇವರ ಕೂಡುಕೂಟಲಿ ನಾಡ್ದು ತಾರೀಕು 21 ಚಿಟ್ಟಳ್ಳಿನ ಸಿಎಚ್ಇಎಸ್ಲಿ ಬೆಣ್ಣೆಹಣ್ಣನ ಕ್ಷೇತ್ರೋತ್ಸವ ಹಂಗೆ ವೈವಿಧ್ಯತಾ ಮೇಳ ಏರ್ಪಾಡಾಟು. ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ವರ್ಷದ ಮಹಾಸಭೆ ನಾಳೆ ಬೆಳಿಗ್ಗೆ 10:00 ಸೋಮವಾರಪೇಟಿನ ಮಹಿಳಾ ಸಮಾಜ ಸಭಾಮಂಡಳಿ ನಡೆದಿದೆ. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಸರ್ವರ್ನ ಇದೇ ತಿಂಗಳ ತಾರೀಕು 28 ನಿಲ್ಲಿಸಿವೆ. ಆದ್ದರಿಂದ ಪಡಿತರ ಸಾಮಾನುಗಳ ಇದೇ ತಾರೀಕು 27 ತಕೊಳಕುತ್ತ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿಡೋ. 9 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಶ್ರೀ ರಾಮಕೃಷ್ಣ ಶಾರದಾಶ್ರಮ ಪೊನ್ನಂಪೇಟೆಯಲ್ಲಿ ಹಂಗೆ ಸುತ್ತಮುತ್ತದ ಇಸ್ಕೂಲ್ ಕಾಲೇಜುಗಳಲ್ಲಿ ಯೋಗ ತರಬೇತಿ ನಡೆಸ್ತಾಳೋ. ಇದೇ ತಿಂಗಳ ತಾರೀಕು 21 ಆಶ್ರಮದ ಸಭಾಮಂಡಳಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಏರ್ಪಾಡು ಮಾಡಿರುತ್ತ ಆಶ್ರಮದ ಅಧ್ಯಕ್ಷರು ತಿಳಿಸಿಡೋ. ಅಂಚೆ ಅದಾಲತ್ನ ಸಭೆ ಇದೇ ತಿಂಗಳ ತಾರೀಕು 30 ಬೆಳಿಗ್ಗೆ 11 ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ಸಿದ್ದಾಪುರ ರಸ್ತೆನ ಅಶೋಕಪುರಲ್ಲಿ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಪಟ್ಟಂಗೆ ಏನಾದರೂ ಪುಕಾರಿಗಿದ್ದರೆ ಇದೇ ತಿಂಗಳ ತಾರೀಕು 28 ಕಚೇರಿ ತಲುಪಿಸಕತ್ತ ಕೊಡಗು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರು ತಿಳಿಸಿಡೋ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ? ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಬೃಂದಾವನ್ ಡ್ಯಾಫೋಡಿಲ್ಸ್ ಮೈಸೂರು, ಪ್ರತಿಷ್ಠಿತ ಬೃಂದಾವನ ಆಸ್ಪತ್ರೆಯ ಒಂದು ಭಾಗ. ಇಲ್ಲಿ ಸ್ತ್ರೀಯರ ಮತ್ತು ಪುರುಷರ ಮುಖದ ಹಾಗೂ ದೇಹದ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ, ಅಂದರೆ ಚರ್ಮದ ಕಾಂತಿಯನ್ನು, ಅಂದವನ್ನು ಹೆಚ್ಚಿಸುವ, ಬೇಡದ ಕಲೆಗಳನ್ನು ನಿವಾರಿಸಿಕೊಳ್ಳುವ, ಅಲ್ಲದೆ ಮುಖದ ಯಾವುದೇ ಭಾಗದ ಶೇಪಿಂಗ್ ಮಾಡುವಂತಹ ಕಾಸ್ಮೆಟಿಕ್ ಸರ್ಜರಿ, ಕಾಸ್ಮೆಟಿಕ್ ಡರ್ಮಟಾಲಜಿ, ಮೂಗನ್ನು ವಿನ್ಯಾಸಗೊಳಿಸುವಂತಹ ರೆನೋಪ್ಲಾಸ್ಟಿಕ್, ಸ್ತ್ರೀ ಹಾಗೂ ಪುರುಷರ ತಲೆ ಕೂದಲ ಕಸಿ ಮತ್ತು ನಿರ್ವಹಣೆ, ನಿಮ್ಮ ಇಚ್ಛೆಗೆ ತಕ್ಕಂತೆ ನಿಮ್ಮ ದೇಹದ ಖಾಸಗಿ ಅಂಗವು ಸೇರಿದಂತೆ ಯಾವುದೇ ಭಾಗದ ಶೇಪಿಂಗ್ ಹಾಗೂ ಮಾರ್ಪಡಿಸುವಿಕೆ, ದೇಹದಲ್ಲಿರುವ ಬೇಡದ ಕೊಬ್ಬು ಹೋಗಲಾಡಿಸುವ ಲೈಪೋಸೆಕ್ಷನ್, ಮೊಡವೆಗಳು, ಪಿಗ್ಮೆಂಟ್ಸ್, ಚರ್ಮದ ಅಲರ್ಜಿ ಇತ್ಯಾದಿ ಸಮಸ್ಯೆಗಳನ್ನು ವಿಶ್ವದಲ್ಲೇ ಮಾನ್ಯತೆ ಪಡೆದ ಆಧುನಿಕ ವಿಶೇಷ ತಂತ್ರಜ್ಞಾನದ ಲೇಸರ್ ಚಿಕಿತ್ಸೆ, ವಿಶೇಷವಾಗಿ ಪರಿಣಿತರಾದ ಮಹಿಳಾ ವೈದ್ಯರಿಂದ ಯಾವುದೇ ದುಷ್ಪರಿಣಾಮಗಳಿಲ್ಲದೆ ಎಲ್ಲ ಚಿಕಿತ್ಸೆಯು ಮಹಿಳಾ ಸಿಬ್ಬಂದಿಯೊಂದಿಗೆ ಗೌಪ್ಯತೆಯೊಂದಿಗೆ ಸಿಗಲಿರುವ ಎಕ್ಸ್ಕ್ಲೂಸಿವ್ ಸೆಂಟರ್. ಸೌಂದರ್ಯ ಪ್ರಜ್ಞೆ ಹೊಂದಿರುವ ಸ್ತ್ರೀ ಮತ್ತು ಪುರುಷರಿಗೆಂದೇ ಮೈಸೂರಿನಲ್ಲಿದೆ ಬೃಂದಾವನ್ ಡ್ಯಾಫೋಡಿಲ್ಸ್, ಹುಣಸೂರು ರಸ್ತೆ ಆಪೋಸಿಟ್ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಮೈಸೂರು. ಅಪಾಯಿಂಟ್ಮೆಂಟ್ಗಾಗಿ ಕಾಲ್ ಮಾಡಿ 888-416-4448. ಕಂಡೀಷನ್ ಸಪ್ಲೈ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.